ಕಲಾಧರನೆ ಶಂಕರಿ ವಲ್ಲಭನೆ ಇಂದ್ರನೀಲ ಕಂಠನ ಪ್ರಪಂಚನಾಥನೇ ಈರ ನೋಡೆ ಮುನ್ನೆ ಬಂದು ದೇವದೇವ ನಿನ್ ಕಡಾಕ್ಷ ತೀರ್ಥ ನೆನ್ನೆ ಕೂಗಿವಾ ಈರ ನೋಡೆ ಮುನ್ನೆ ಬಂದು ದೇವದೇವ ನಿನ್ ಕಡಾಕ್ಷ ತೀರ್ಥ ನೆನ್ನೆ ಕೂಗಿವಾ ವಿಶ್ವಮಾಯ ತಂದಿಲಾಸ ನಷ್ಟ ಮಾಡುವೆಂದೆ ಜನ್ಮ ದುಃಖ ರಾಶಿ ನಿನ್ನು ಬಂದಿ ದೇವದೇವನೇ ದಾನವಾರಿ ಬರ್ಕು ರಕ್ಷಯೇ ಗುಣೀಶನೇ ಅಪದಂಗ ಬೀಡಿ ರಾಮ ಅಪದಂಗ ಮೆಚ್ಚಿಡ ಹೀನದಾಗ ಮೆಕ್ಕಿನಿಯ ಕಲಾಧರನೆ ಶಂಕರಿ ವಲ್ಲಭನೆ ಇಂದ್ರನೀಲ ಕಂಠನ ಪ್ರಪಂಚನಾಥನೇ ಕೃಪಾಂಶ ಕೂಗಿ ಜನ್ಮ ಮುಕ್ತಿ ನಲ್ಗಿ ಆತ್ಮತಾಪ ಮಾತಿಡಾನ್ವರಂಗಳಿಗೆ ನೀವಾ ಕೃಪಾಂಶ ಕೂಗಿ ಜನ್ಮ ಮುಕ್ತಿ ನಲ್ಗಿ ಆತ್ಮತಾಪ ಮಾತಿಡಾನ್ವರಂಗಳಿಗೆ ನೀವಾ ದೇವ ಕೋಡಿಗಳ್ಕು ನೀಪ ಗರ್ಣ ಸಾಂದ್ವರಂಗಳೆನ್ನು ಬೆನ್ನಿಲೇಗಿಡಾನು ನರ್ನುವಾ ದೇವ ಕೋಡಿಗಳ್ಕು ನೀಪ ಗರ್ಣ ಸಾಂದ್ವರಂಗಳೆನ್ನು ಬೆನ್ನಿಲೇಗಿಡಾನು ನರ್ನುವಾ ಶಿವಪಾದಂ ಪ್ರಣಮಿಕ್ಕಿಂಗಡಿ ಎಂದೇ ಭವದುಃಖಂ ಈಶ್ವರಾತಿ ದೇವದೇವನೇ ದಾನವಾರಿ ಗರ್ಕು ರಕ್ಷಯೇ ಗುಣೀಶನೇ ಅಪದಂಗ ಬೀಡಿ ರಾಮ ಅಪದಂಗ ಮೆಚ್ಚಿಡ ಹೀನದಾಗ ಮೆಕ್ಕಿನಿಯನು ಚಂದ್ರ ಕಲಾಧರನೆ ಶಂಕರಿ ವಲ್ಲಭನೆ ಇಂದ್ರ ನೀಲ ಕಂಠನ ಪ್ರಪಂಚನಾಥನೇ ವಿಶ್ವರಕ್ಷಕ ಪ್ರಭು ಭವತ್ತಿಲಾಳು ನೀ ಮನುಷ್ಯ ಸೃಷ್ಟಿ ಧನ್ಮದಂಕೆಡುತ್ತಿಡಾನ್ವಾ ವಿಶ್ವರಕ್ಷಕ ಪ್ರಭು ಭವತ್ತಿಲಾಳು ನೀ ಮನುಷ್ಯ ಸೃಷ್ಟಿ ಧನ್ಮದಂಕೆಡುತ್ತಿಡಾನ್ವಾ ನಿಂದೆ ಕಾಲ್ಕ ಬೀಳು ಮಿಷ್ಟ ಕೂಬಳತ್ತಿಲೈಕ್ಕು ಚಿತ್ತ ಶಾಂತಿಯೇ ಗಿಡಾನ್ ಮಹೇಶವ ನಿಂದೆ ಕಾಲ್ಕ ಬೀಳು ಮಿಷ್ಟ ಕೂಬಳತ್ತಿಲೈಕ್ಕು ಚಿತ್ತ ಶಾಂತಿಯೇ ಗಿಡಾನ್ ಮಹೇಶವ ಅರಿವಿಲ್ಲ ಪೈದಂಗಳ್ ನಡಲೇರುಂ ಜನ್ಮಂಗಳ್ ಶಂಕರ ಉಳ್ಳಿಗೆ ದೇವನೇ ದೇವದೇವನೇ ದಾನವಾರಿಗಳ್ಕು ರಕ್ಷಯೇ ಗುಣೀಶನೇ ಅಪದಂಗ ಬೀಡಿ ರಾಮ ಅಪದಂಗ ಮೆಚ್ಚಿಡ ಹೀನದಾಗ ಮೆಕ್ಕಿನಿಯನು ಚಂದ್ರ ಕಲಾಧರನೆ ಶಂಕರಿ ವಲ್ಲಭನೆ ಇಂದ್ರ ನೀಲ ಕಂಠನ ಪ್ರಪಂಚನಾಥನೇ ಈರ ನೋಡೆ ಮುನ್ನೆ ಬಂದು ದೇವದೇವ ನಿನ್ ಕಡಾಕ್ಷ ತೀರ್ಥ ನೆನ್ನೆ ಕೂಗಿವಾ ಈರ ನೋಡೆ ಮುನ್ನೆ ಬಂದು ದೇವದೇವ ನಿನ್ ಕಡಾಕ್ಷ ತೀರ್ಥ ನೆನ್ನೆ ಕೂಗಿವಾ ವಿಶ್ವಮಾಯ ತಂದಿಲಾಸ ನೃತ್ತ ಮಾಡು ಬಂದೆ ಜನ್ಮ ದುಃಖ ರಾಶಿ ನಿನ್ನು ಬಂದಿ ದೇವದೇವನೇ ದಾನವಾರಿ ಗರ್ಕು ರಕ್ಷಯೇ ಗುಣೀಶನೇ ಅಪದಂಗ ಬೀಡಿ ರಾಮ ಅಪದಂಗ ಮೆಚ್ಚಿಡ ಹೀನದಾಗ ಮೆಕ್ಕಿನಿಯನು ಚಂದ್ರ ಕಲಾಧರನೆ ಶಂಕರಿ ವಲ್ಲಭನೆ ಇಂದ್ರ ನೀಲ ಕಂಠನ ಪ್ರಪಂಚನಾಥನೇ